ಈ ಮೆಣಸು ಕೂಡ ಅದೇ ತರ, ಅದು ಹೂ ಬರ್ಲಿಕ್ಕೆ ಅಷ್ಟೇ ಒಂದ್ 15 ದಿವಸ ಬೇಕು, ಆಮೇಲೆ 1.5 ತಿಂಗಳ 2 ತಿಂಗಳ ಮಳೆ ಬಿತ್ತಂದ್ರೆ ಎಲ್ಲ ಪೂರ್ತಿ ಹಾಳು. ಅಂದ್ರೆ ಮೆಣಸಿನ ಕರೆ ಇಷ್ಟಿಷ್ಟು ಉದ್ದ ಬಂದಿರ್ತದೆ, ಕಾಳೆ ಇರುವುದಿಲ್ಲ, ಕಾಳೆ ಇರುವುದಿಲ್ಲ. ಅದಕ್ಕಂದ್ರೆ ಈಗ ಪರಾಗಸ್ಪರ್ಶ ಆಗ್ಲಿಕ್ಕೂ ಅಂದ್ರೆ ಮಧ್ಯ ಗ್ಯಾಪ್ನೇ ಇಲ್ದೇನೆ ಆಗ್ಬಿಟ್ರೆ ಕಾಳು ಆಗೋದೇ ಇಲ್ಲ, ಆ ರೀತಿಯಾಗಿ ಬೆಳೆ ಕಡಿಮೆ ಆಗ್ತಾ ಉಂಟು. ಸಾಮಾನ್ಯವಾಗಿ ತಜ್ಞರು ಹೇಳುವಂತಹದ್ದು ಕಾಳು ಮೆಣಸಿನಲ್ಲಿ ಈ ದ್ವಿಲಿಂಗಿ ಪುಷ್ಪಗಳು ಅಂತ ಇರ್ತಾವಲ್ಲ, ಗಂಡು ಮತ್ತು ಹೆಣ್ಣು ಇರುವಂತಹದ್ದು, ಅವುಗಳ ಸಂಖ್ಯೆ ಮಳೆಗಾಲದ ಆರಂಭದಲ್ಲಿ ಜಾಸ್ತಿ ಇರ್ತದೆ, ಜೂನ್ 15-20 ನಂತರ ಬರುವಂತಹ ಹೂಗಳಲ್ಲಿ ಅವುಗಳ ಸಂಖ್ಯೆ ಕಡಿಮೆ ಆಗ್ತದೆ ಅಂತ. ಹೌದು, ಬಹಳ ತುಂಬಾ ವಿರಳನೆ, ಯಾಕಂದ್ರೆ ಅದು ಮಳೆಗಾಲದ ಪ್ರಾರಂಭದಲ್ಲಿ ಈಗ ನಾವು ಹೇಳ್ತೇವೆ ಜೇನು ಸಾಕ್ಬೇಕು, ಜೇನು ಪರಾಗಸ್ಪರ್ಶ ಮಾಡ್ತದೆ ಅಂತ ಹೇಳಿ ಬಹಳ ನಮಗೆ ಇದ್ರಲ್ಲಿ ಅವರ ಪವರ್ ಅಷ್ಟೇ ಫಾಸ್ಟ್ ಇರ್ತದೆ ಕೆಲಸ ಮಾಡುವುದು. ಮಳೆ ಬಿದ್ದ ತಕ್ಷಣ ಕೆಲವೆಲ್ಲ ಹೂ ಬಿಡುವಂತದ್ದು, ಈ ಸಿಂಗಾರದ ಅಡಿಕೆ ಸಿಂಗಾರದಾಗ್ಲಿ ಎಲ್ಲ ಹೂವಿನದ್ದು ಬಂತು. ಕಾಫಿ ಬೆಳೆಯವರದ್ದು ಅದೇ ಹೇಳ್ತಾರೆ, ಕಾಫಿ ಕೂಡ ಅದೇ ತರನ ಆಗ್ತಾ ಉಂಟು ಅಂತ ಹೇಳಿ. ಆ ಟೈಮ್ನಲ್ಲಿ ಪರಾಗಸ್ಪರ್ಶ ಸರಿಯಾಗಿ ಆಗೋದೇ ಇಲ್ಲ, ಅದು ಬಹಳ ಕಷ್ಟಕ್ಕೆ ಬಂತು. ಮಳೆ ಬಹಳ ಜೋರಾಗಿ ಬಿತ್ತು ಅಂದ್ರೆ ಅವಕ್ಕೂ ಹೊರಗಡೆ ಗುಂಡಿಂದ ಹೊರಗೆ ಬಂದು ಪರಾಗಸ್ಪರ್ಶ ಮಾಡ್ಲಿಕ್ಕೂ ಟೈಮ್ ಸಿಗೋದಿಲ್ಲ, ಆತರ ಆಗ್ಬಿಡ್ತದೆ. ಆಮೇಲೆ ಪ್ರಭಾಕರ್ ಅವರೀಗ ನೀವು ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕಾಳು ಮೆಣಸು ಮತ್ತೆ ಬಾಳೆ ಇಂಥದ್ದನ್ನೆಲ್ಲ ಹಾಕೊಂಡು ಮಾಡ್ತಾ ಇರುವಂತವ್ರು, ಮಣ್ಣಿನ ಒಂದು ಫಲವತ್ತತೆಯನ್ನ ನಿರಂತರವಾಗಿ ಕಾಪಾಡಬೇಕಿದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತೀರಿ? ಮಣ್ಣಿನ ಫಲವತ್ತತೆಗೆ ನಾವು ಈ ಸಾವಯವ ಗೊಬ್ಬರ ಅಂತ ಹೇಳ್ತೀವಿ, ಇದು ತುಂಬಾ ಅವಶ್ಯಕ. ಅಂದ್ರೆ ಒಣ ಭೂಮಿ ಇರ್ಲಿ, ಕೆಲವಲ್ಲಿ ನಮ್ಮಲ್ಲಿ ಏನ್ ಕೇಳಿದ್ರೆ ಕೆಲವಷ್ಟು ಭೂಮಿ ಬಹಳ ಒಣ ಭೂಮಿ ಇರ್ತದೆ, ಕೆಲವಷ್ಟು ಈ ಕಾದಾಳಿ ಮಣ್ಣು ಅಂತೇವೆ, ಕೆಂಪು ಕಾದಾಳಿ ಅರಿಶಿನ ಕಾದಾಳಿ, ಅಲ್ಲಿ ನೀರಿನ ಅಂಶ ಮಣ್ಣಲ್ಲಿ ಜಾಸ್ತಿ ಇದ್ದಿರ್ತದೆ. ಅದಕ್ಕೆ ಸ್ವಲ್ಪ ಈ ಗೊಬ್ಬರ, ಎರೆಹುಳು ಗೊಬ್ಬರ ಆಗ್ಲಿ, ಸಗಣಿ ಗೊಬ್ಬರ ಆಗ್ಲಿ, ಸ್ವಲ್ಪ ಸ್ವಲ್ಪ ಹಾಕಿದ್ರು ಅದು ಅಲ್ಲಿ ಬ್ಯಾಕ್ಟೀರಿಯಾ ಉತ್ಪನ್ನ ಆಗಿ ಬೇಗ ಅದು ಫಲವತ್ತಾಗ್ಬಿಡ್ತದೆ. ಅದೇ ಸ್ವಲ್ಪ ಒಣ ಭೂಮಿ ಆದ್ರೆ ನೀರಿನ ಅಂಶ ಕಡಿಮೆ ಇರೋದ್ರಿಂದ ಅಲ್ಲಿ ಜೀವಕೋಶಗಳ ಉತ್ಪನ್ನ ಜಾಸ್ತಿ ಆಗ್ಲಿಕ್ಕೆ ಕೊಡೋದೇ ಇಲ್ಲ, ನೀರಿನ ಅಂಶ ಮೇಲ್ಗಡೆ ಭೂಮಿಯಲ್ಲಿ ಇರೋದು ಬಹಳ ಕಡಿಮೆ. ಈಗಂತೂ ಮೇಲೆ ಮುಚ್ಚಿಗೆ ಅಂತ ಮಲ್ಚಿಂಗ್, ಮಲ್ಚಿಂಗ್ ಅದನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದಷ್ಟು ತರದ ಕೂಲಿ ಸಮಸ್ಯೆ ಆ ತರದಾಗಿದೆ. ಒಣಗೋಗ್ಬಿಡ್ತದೆ ಮೇಲಿಂದ ತೋಟದ ಇದೆಲ್ಲ ಒಣಗಿ ಅಲ್ಲಿ ಹುಲ್ಲು ಬೆಳೆಯುವಂತದ್ದು, ಕಳೆ ಬೆಳೆಯುವಂತದ್ದು ಆಗ್ಬಿಟ್ಟದೆ. ಈಗ ಕಳೆಯನ್ನು ತೆಗೆಯೋರೆಲ್ಲ ಮಿಷನ್ ವೀಡ್ ಕಟ್ಟರ್ನಲ್ಲಿ ಹೊಡೆಯೋದು, ಆ ತರದ ಒಂದು ಇದು ಬಂತು. ಹಾಗಾಗಿ ತಂಪಿನ ಅಂಶ, ನೀರಿನ ಅಂಶ ಯಾವಾಗ ಭೂಮಿಯಲ್ಲಿ ಇಲ್ಲ ಅಂದ ಕೂಡಲೇ ಈ ಜೀವಕೋಶಗಳು ಸಾಯುವಂತದ್ದು ಹೆಚ್ಚು. ಕೆಳಗಡೆ ಇರ್ತದೆ, ಹೌದು ಕೆಳಗಡೆ, ಅದು ಹೋಗ್ಲಿಕ್ಕೂ ಕೂಡ ಎರೆಹುಳ ಇದೆಲ್ಲ ಆಗ್ಲಿಕ್ಕೆ ತಂಪಿನ ಅಂಶ ಇದ್ರೆ ಜಾಸ್ತಿ ಇದು ಇದಾಗ್ತದೆ. ಈಗ ಕೃಷಿಯಲ್ಲಿ ಕೂಡ ಸಾಕಷ್ಟು ತ್ಯಾಜ್ಯಗಳು ಸಿಗ್ತವೆ, ಈಗ ಅಡಿಕೆ ಸೋಗೆ ಆಗ್ಬೋದು, ಹಾಳೆ ಆಗ್ಬೋದು, ಅಥವಾ ಇನ್ನಿತರ ತ್ಯಾಜ್ಯಗಳು ಕೂಡ ಉತ್ಪತ್ತಿ ಆಗ್ತಾನೆ ಇರ್ತದೆ. ಇವುಗಳ ಒಂದು ನಿರ್ವಹಣೆ ಮಾಡುವಂತಹದ್ದು ಮತ್ತು ಅದನ್ನ ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಮಾಡುವಂತಹದ್ದು ಹೇಗೆ, ಬಳಕೆ ಮಾಡುವಂತಹದ್ದು ಹೇಗೆ, ಅದನ್ನು ನಾವು ಈಗ ಜೂನ್ನಲ್ಲಿ, ಮೇ ಜೂನ್ದಲ್ಲಿ ಯಾವಾಗಲೂ ಸೋಗೆಯನ್ನ ಕಟ್ ಮಾಡಿ ಅಡಿಕೆ ಗಿಡದ ಬುಡದಲ್ಲಿ ನಾವು ಹಾಕ್ತೇವೆ. ಆದ್ರೆ ಉಳಿದ ಜಾಗ ಹಾಗೆ ಇರ್ತದಲ್ಲ, ಉಳಿದ ಜಾಗದಲ್ಲಿ ತಂಪಿನ ಅಂಶ ಇದ್ರೆ ಸಮಸ್ಯೆ ಆಗೋದಿಲ್ಲ, ಇಲ್ಲದೆ ಹೋದ್ರೆ ಅಲ್ಲಿ ಬ್ಯಾಕ್ಟೀರಿಯಾ ಉತ್ಪನ್ನ ಆಗೋದಿಲ್ಲ. ನಾನು ಅದಕ್ಕಾಗಿ ಒಂದು ಬಯೋ ಡೈಜೆಸ್ಟರ್ ಟ್ಯಾಂಕ್, ಒಂದು 20-25 ಫೂಟ್ ಉದ್ದ, ಅದರೊಳಗೆ 2 ಭಾಗ ಮಾಡಿ, ಒಂದು 5 ಫೂಟದ ಒಂದು ಟ್ಯಾಂಕ್ ಮಾಡಿ, ಅದಕ್ಕೆ ಇದು ಜಾಳಿಗೆಯಿಂದ ಸೀದಾ ಒಂದು 2.5 ಇಂಚಿನ ಪೈಪ್ನಿಂದ ವಾಲ್ ಹಾಕಿ ಸೀದಾ ತೋಟಕ್ಕೆ ಹೋಗೋದು. ತೋಟದಲ್ಲಿ ನಾನು ಏನ್ ಮಾಡಿದ್ದೇನೆ ಅಂದ್ರೆ 1 ಇಂಚಿನ ವಾಲ್ ಎಲ್ಲ ಕಡೆ ಅಲ್ಲಿ ಅಲ್ಲಿ ಅಲ್ಲಿ, ಆಮೇಲೆ 1 ಇಂಚಿನ ಗಾರ್ಡನ್ ಪೈಪ್ನಲ್ಲಿ ಆ ವಾಲ್ ತಿರ್ಸಿದ್ರೆ ಅದು ಆ ಟ್ಯಾಂಕಿನ ನೀರು ಬರಬೇಕು. ಆ ರೀತಿಯಲ್ಲಿ ನೀರು ಪಂಪ್ ಚಾಲು ಮಾಡಿದ್ರೆ ನೀರು ಹೋಗ್ತದೆ, ಆ ವಾಲ್ ಬಂದ್ ಮಾಡ್ಕೊಳ್ಬೇಕು ಡೈಜೆಸ್ಟರ್ ವಾಲ್, ಅದು ಓಪನ್ ಮಾಡಿದ ಕೂಡಲೇ ಈ ಡೈಜೆಸ್ಟರ್ದ ನೀರು ಹೋಗ್ತದೆ. ಅದರಿಂದಾನೆ ನಾನು ಈಗ ಸಣ್ಣ ಒಂದು 15 ವರ್ಷದಿಂದ ಅದಕ್ಕೆ ಗೊಬ್ಬರ ಹೇಳೋದು ಏನಿಲ್ಲ, ಇದೇ ಗೊಬ್ಬರ ಟ್ಯಾಂಕ್ ಟಾಕಿ ನೀರಿಂದ ಇದೆ, ಅದು ಅಲ್ಲಿ ಅದಕ್ಕೆ ಏನೋ ನಾವು ಹಾಕಿದ್ರು ಅದಕ್ಕೆ ಟ್ಯಾಕಿಗೆ ಹಾಕೋದು, ಅದು ಫಿಲ್ಟರ್ ಆಗಿ ಆ ನೀರೇ ಹೋಗಿ ಅಡಿಕೆ ಬೆಳೆಯಲ್ಲಿ ಒಳ್ಳೆ ಉತ್ಪನ್ನ ಕೊಡ್ತಾ ಉಂಟು. ಸಣ್ಣ ನಾನು 30 ವರ್ಷ ಸಾಧಾರಣ ಆಯ್ತು, ನಾನು ಹೊಸದಾಗಿ ಮಣ್ಣು ಹಾಕಲು ಇಲ್ಲ, ಏನು ಹಾಕಲಿಲ್ಲ. ಸ್ವಲ್ಪ ಈ ಬಯೋಡೈಜೆಸ್ಟರ್ ನಿರ್ವಹಣೆಯ ಬಗ್ಗೆ ಹೇಳಿ, ಇದಕ್ಕೆ ಏನೇನು ಕಸವನ್ನೆಲ್ಲ ತುಂಬಿಸ್ತೀರಿ, ಮತ್ತೆ ಸಗಣಿ ಗಂಜಲ ಇಂಥದ್ದನ್ನು ಕೂಡ ಹಟ್ಟಿ ತೊಳೆದ ನೀರನ್ನು ಕೂಡ ಸೇರಿಸ್ತೀರಾ, ಹೇಗೆ? ಹೌದು, ಕೊಟ್ಟಿಗೆಯನ್ನು ನಾವು ಯಾವಾಗ ತೊಳಿತೇವೆ, ತೊಳೆದಿದ್ದನ್ನು ನಾವು ಸೀದಾ ಟಾಕಿಗೆ ಹೋಗ್ತದೆ. ಸಗಣಿಯ ಈ ಕೊಟ್ಟಿಗೆ ಇದಿರ್ತದೆ, ಸಗಣಿಗೂ ಇದಾದ ನಂತರ ಪೂರ್ತಿ ಪ್ಯೂರ್ ಸಗಣಿ ಅಂದ್ರೆ ನಾವು ಇದ್ರ ಸಗಣಿಯನ್ನ ಗ್ಯಾಸ್ಗೆ ಬಯೋಗ್ಯಾಸ್ಗೆ ಉಪಯೋಗಿಸ್ಬಿಡ್ತೇವೆ. ಆದ್ರೆ ಆ ಸಗಣಿ ಗೊಬ್ಬರಕ್ಕೂ ಈ ಬಯೋ ಇದರಿಂದ ನಮ್ದು ಡೈಜೆಸ್ಟರ್ ಗೊಬ್ಬರಕ್ಕೂ ಬಹಳ ವ್ಯತ್ಯಾಸ, ಬಹಳ ವ್ಯತ್ಯಾಸ. ಕರ್ ಕರ್ ಕರ್ಗಾಗಿ ಸಿಕ್ಕಾಪಟ್ಟೆ ಪವರ್ ಇರ್ತದೆ, ಕೈಗೆ ತಾಗಿದ್ರೆ ಕೈಗೆ ವಾಸನೆ 2 ದಿವಸ ಹೋಗೋದಿಲ್ಲ, ಅಷ್ಟು ಪವರ್ ಇರ್ತದೆ. ಆ ತರದಲ್ಲಿ ಗೊಬ್ಬರನ ತಯಾರಿ ಮಾಡಿ ನಾನು ತೋಟಕ್ಕೆ ಹಾಕೋದು ಅಂದ್ರೆ ಅದು ನೀರಿನ ಮುಖಾಂತರವಾಗಿ ಹೋಗ್ತದೆ. ಅದಕ್ಕೆ ಈ ನಮ್ದ ಅಗ್ರೈಸ್ ಇದರಂತದ್ದು ಕೆಲವಷ್ಟನ್ನು ಅದು ಜೀವಕೋಶ ಸಾವಯವ ಇದೆ ಅದನ್ನು ಹಾಕಿ ಕಾಡ್ತೇನೆ ಟಕಿಗೆ. ಆ ಟಕಿಯಿಂದ ನೀರನ್ನೇ ನಾನು ಫುಲ್ ಒಂದು ಎರಡು ಎರಡೂವರೆ ಮೂರು ಎಕರೆ ಸರಣ ಅಡಿಕೆ ತೋಟಕ್ಕೆ ಅದೇ ನಿರ್ವಹಣೆ, ಮತ್ತು ಒಂದು ಎಕರೆ ತೋಟಕ್ಕೆ ಸ್ವಲ್ಪ ನಾವು ಈಗ ಗುಂಡಿ ಸ್ವಲ್ಪ ಸೊಪ್ಪು ಮತ್ತೆ ಇದು ಹಾಕಿ ಈ ಸ್ಲರಿಯನ್ನು ಹೇಳ್ತೇವೆ ನಾವು ಈ ಬಯೋಗ್ಯಾಸ್ ನಿಂದ ಆಗಿದ್ದು ಸ್ಲರಿ, ಆ ಸ್ಲರಿ ಅನ್ನೋ ಸೊಪ್ಪಿನ ಮೇಲೆ ಹಾಕಿ ಅದನ್ನು ನಾವು ಫುಲ್ ಗೊಬ್ಬರ ಒಳ್ಳೇದಾಗ್ತದೆ ಹೌದು, ಆದ್ರೆ ಅದರ ಶಕ್ತಿ ಕಡಿಮೆ. ಜೀವಕೋಶಗಳ ಇದು ಹಸಿ ಸೊಪ್ಪು ಹಾಕಿ ಗೊಬ್ಬರ ಮಾಡಿದ್ರೆ ಬಹಳ ಒಳ್ಳೇದು ಆಗ್ತದೆ, ಖರೆ ಒಳ್ಳೇದಾಗ್ತದೆ. ಹಿಂದಿನ ಕಾಲದಿಂದನೂ ಅದು ಹಸಿ ಸೊಪ್ಪಿನ ಗೊಬ್ಬರ ಯಾವಾಗಲೂ ಗಿಡಗಳಿಗೆ ಒಳ್ಳೇದಂತ ಹೇಳಿ ಅವ್ರು ಮಾಡ್ತಿದ್ರು. ಆದ್ರೆ ಈಗ ಮರ ಹತ್ತಿ ಕಡ್ದು ಸೊಪ್ಪನ್ನು ಕಡ್ದು ಆ ಟೈಮಿಗೆ ಗೊಬ್ಬರ ಹಾಕೋ ಟೈಮ್ ಮಾರ್ಚ್ ಟೈಮಲ್ಲಿ ಯಾರು ಸಿಗೋದಿಲ್ಲ, ಕೂಲಿ ಬಂದವರು ಯಾರು ಸಿಗೋದಿಲ್ಲ. ಈ ಬಯೋಡೈಜೆಸ್ಟರ್ ನಿಂದ ಈ ತ್ಯಾಜ್ಯವನ್ನು ನೀವು ಗೊಬ್ಬರವಾಗಿ ಬಳಕೆ ಮಾಡಿದ ನಂತರ ನಿಮ್ಮ ತೋಟದ ಒಂದು ಗಿಡಗಳಲ್ಲಿ ಯಾವ ರೀತಿ ಒಂದು ಆರೋಗ್ಯವನ್ನು ಕಾಣ್ತಾ ಇದ್ರಿ? ತೋಟದಲ್ಲಿ ಅಂದ್ರೆ ನಾನು ಪ್ರತಿ ಸಣ್ಣ ಒಂದು ತಿಂಗಳಿಗೆ ಒಂದು ಸಲ ಒಂದು ಅಂದ್ರೆ ಅಷ್ಟೇ ಭಾಗ ಬರ್ತದ, ಅಷ್ಟು ಒಂದು ಅರ್ಧ ಎಕರೆ ಅಷ್ಟಕ್ಕೆ ಒಂದು ನೀರು ಒಂದು ಟ್ಯಾಂಕ್ ನೀರು ಬಿಡಬಹುದು ಅಷ್ಟು ಮಾಡಿ. ಅದಕ್ಕೆ ಏನಾಗ 10,000 ಲೀಟರ್ ಎಷ್ಟು ಜಾಸ್ತಿ ಇರ್ತದೆ, ಜಾಸ್ತಿ ಇರ್ತದೆ. ಒಂದ್ ಇಂಚಿನಲ್ಲಿ ಬಹಳ ಪವರ್ಫುಲ್ ಆಗಿ ಬರ್ತದೆ. ಫುಲ್ ನಾನು ಮಾಡ್ತೇನೆ ಟ್ಯಾಂಕ್ನ ಕೆಪಾಸಿಟಿ, ಟ್ಯಾಂಕ್ನ ಕೆಪಾಸಿಟಿ ಅಂದ್ರೆ ಅದು 25,000 ಆಗ್ಬಹುದು, ಅಷ್ಟು ಕೆಪಾಸಿಟಿ ಉಂಟು. ಅಷ್ಟು ನೀರನ್ನು ಇದು ಅಷ್ಟು ಕಪ್ಪು ಕಪ್ಪಗಾಗಿ ಕರ್ರಗಾಗಿ ಅಷ್ಟು ಅಂದ್ರೆ ಜೀವಕೋಶಗಳ ಇದು ಅಷ್ಟು ಹೇಳ್ತಾರೆ ಒಬ್ರು, ಏಯ್ ಅದ್ ಏನೋ ಮರೆ ಅದು ಅಷ್ಟು ಕರ್ರಗಿದ್ದಷ್ಟು ಒಳ್ಳೆ ಹೌದು ಅಲ್ಲ. ನಮ್ ಕೈಗೆ ತಾಗಿದ್ರೆ ವಾಸನೆ ಹೋಗೋದಿಲ್ಲ, ಊಟ ಮಾಡ್ಬೇಕಾದ್ರೂ ವಾಸನೆ ಬರ್ತದೆ. ಅದು ನೀ ಹ್ಯಾಂಗ್ ಬಿಡ್ತೀಯಪ್ಪ ನೀನು ಅಂತ ಹೇಳಿ ಕೇಳ್ತಾರೆ. ಸ್ಪ್ರಿಂಕ್ಲರ್ ಜೆಟ್ ಗಳೆಲ್ಲ ಕಟ್ಟಿ ಹೋಗುವಂತ ಸಮಸ್ಯೆ ಬರೋದಿಲ್ವಾ? ಈ ಕಸಗಳು ಜಾಸ್ತಿ, ಮೊದಲು ಹಾಗೆ ಜೆಟ್ ಪಾಯಿಂಟ್ ಅನ್ನೇ ಮಾಡಿ ನಾನು, ಒಂದ್ ಇಂಚಿಂದ ಜೆಟ್ ಪಾಯಿಂಟ್ ಅನ್ನೇ ಹಾಕಿದ್ದೆ. ಅದಕ್ಕೆ ಸ್ಪ್ರಿಂಗ್ ಅಳವಡಿಸಿರ್ತಾರೆ, ಅದಕ್ಕೆ ಸಣ್ಣ ಕೆಲವು ಕಸ ಬಂದು ಕುಂತ ಬಿಡ್ತದೆ, ಕುಂತ ಬ್ಲಾಕ್ ಆಗ್ಬಿಡ್ತದೆ. ಈಗ ಅದೆಲ್ಲ ತೆಗೆದು ಈಗ ನಾನು ಒಂದ್ ಇಂಚಿನ ವಾಲೆ ಹಾಕಿದ್ದೇನೆ, ವಾಲೆ ಹಾಕಿ ಅದನ್ನ ಒಂದ್ ಇಂಚಿಂದೇ ಹೋಸ್ ಪೈಪ್, ಒಂದ್ ಇಂಚಿಂದೇ ದಪ್ಪದೇ ಇರಬೇಕು ಹೌದು. ಅಷ್ಟು ದೊಡ್ಡ ಪೈಪ್ ಹಾಕಿದ್ರೇನೆ ಸಲೀಸಾಗಿ ಎಲ್ಲ ಏನು ಸಣ್ಣ ಕಸ ಇದೆ ಎಲ್ಲ ಹೋಗ್ತದೆ, ಸೀದಾ ಪೈಪ್ ನಲ್ಲಿ ಹೋಗ್ತಾ ಇರ್ತದೆ. ಎಲ್ಲೂ ಇದಿರೋದಿಲ್ಲ, ವಾಲ್ ಇರೋದು. ವಾಲು ಮತ್ತೆ 2 ಇಂಚಿನ ಪೈಪಿಗೆ 2.5 ಇಂಚಿನ ವಾಲ್ ಹಾಕಬೇಕು. ಅದ್ರ ಒಳಗೆ ವಾಲಿನ ಒಳಗಡೆ ಭಾಗ ಈ 2 ಇಂಚಿಂದಕ್ಕೆ ಅದು 1.5 ಇಂಚು ಸಣ್ಣ ಬಂದ್ಬಿಡ್ತದೆ, ಕಡಿಮೆ ಬಂದ್ಬಿಡ್ತದೆ. ದೊಡ್ಡ ವಾಲ್ ಹಾಕಿ ನಾನು ಫಿಕ್ಸ್ ಮಾಡಿದ್ದೇನೆ ದೊಡ್ಡ. ಆವಾಗ ಸರಾಗವಾಗಿ ನಾವು ಪೈಪಿನ ಎಷ್ಟು ಒಂದು ಇದೆ ಹೋಗ್ತದೆ ಅಷ್ಟೇ ಪವರ್ ಅಲ್ಲೇ ಹೋಗ್ತದೆ, ಅದು ಬೇಗ ನೀರು ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ಈಗ ಈ ಅಡಿಕೆಯಲ್ಲಿ ಪ್ರಮುಖವಾಗಿ ಬಾಧಿಸುವಂತಹದ್ದು ಕೊಳೆ ರೋಗ ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಎಲೆ ಚುಕ್ಕಿ ರೋಗ, ಇವುಗಳ ಒಂದು ಸಮಗ್ರ ನಿರ್ವಹಣೆ ಅಂದ್ರೆ ಏನೇನ್ ಮಾಡ್ತೀರಿ? ನಮ್ಮಲ್ಲಿ ಅಷ್ಟು ಎಲೆ ಚುಕ್ಕಿ ರೋಗ ಬಹಳ ಬಂದಿಲ್ಲ ಇನ್ನುವರೆಗೂ ಬಂದಿಲ್ಲ. ಆದ್ರೆ ಕೆಲವು ಕಡೆ ಕೇಳ್ತಾ ಇದ್ರು ಇಡೀ ತೋಟ ಎಲ್ಲ ಹೋಯ್ತು, ಗಿಡ ಸಣ್ಣ ಗಿಡ ಎಲ್ಲ ಹೋಯ್ತು, ಬಹಳ ಬಿಟ್ಟದಿಂದ ಬಿಟ್ವಿ ಅಡಿಕೆನೆ ಇಲ್ಲ, ಎಲ್ಲ ದೊಡ್ಡ ಮರದಿಂದ ಹಿಡಿದು ಸಣ್ಣ ಗಿಡದಿಂದ ಎಲ್ಲ ಅಷ್ಟು ಗಿಡಗಳು ಹೋಗ್ಬಿಡ್ತು ಅಂತ ಹೇಳ್ತಾ ಇರ್ತಾರೆ. ಆದ್ರೆ ನಮ್ಮಲ್ಲಿ ಹಾಗೆ ಆತರ ಆಗ್ಲಿಲ್ಲ. ನಾನು ಯಾವ ರಾಸಾಯನಿಕ ಗೊಬ್ಬರವನ್ನು, ಅವರೆಲ್ಲ ಕೆಲವು ಹೇಳ್ತಾರೆ ರಾಸಾಯನಿಕ ಗೊಬ್ಬರವನ್ನು ಬಳಸಿದವ್ರು ತೋಟ ಹೋಯ್ತು ಅಂತ ಹೇಳ್ತಾರೆ, ಅವರು ಹೇಳ್ತಾರೆ. ನಾನು ಒಂದು ಒಂದು ಕಾಳು ರಾಸಾಯನಿಕ ಗೊಬ್ಬರ ಹಾಕುವವನಲ್ಲ, ಸುಣ್ಣ ಹಾಕ್ತೇನೆ. ಅದಕ್ಕೆ ಏನ್ ಕೇಳಿದ್ರೆ ಸುಣ್ಣ ಬೇರು ಹುಳ ಮತ್ತೆ ಯಾವುದೇ ಇದನ್ನ ಅದು ಇದರ ಶಕ್ತಿಯನ್ನು ಹೆಚ್ಚಿಸ್ತದೆ. ಭೂಮಿಯಲ್ಲಿ ಅಂಟಿನ ಅಂಶ ಇದ್ದು ಮಣ್ಣನ್ನು ಉಸುಕು ಮಾಡ್ತದೆ, ಎಸಿಡ್ ಇದನ್ನೆಲ್ಲ ಕಡಿಮೆ ಮಾಡಿ ಬಹಳ ಉತ್ತಮವಾಗಿ ಸುಣ್ಣ ಪ್ರತಿ ವರ್ಷ ಸ್ವಲ್ಪ ತೆಳ್ಳಗೆ ಸುಣ್ಣ ಇಡೀ ತೋಟಕ್ಕೆ ಹಾಕಬೇಕು. ಕೆಲವರು ಮರದಷ್ಟೇ ಬುಡದಲ್ಲೇ ಹಾಕ್ತಾರೆ, ಮರದ ಬುಡದಲ್ಲೇ ಅಷ್ಟೇ ಹಾಕಿದ್ರು ಪ್ರಯೋಜನ ಆಗುತ್ತೆ. ಒಂದು ಎಕರೆ ಅಡಿಕೆ ತೋಟಕ್ಕೆ ಹಾಕುವುದಿದ್ರೆ ಎಷ್ಟು? ಒಂದು 250 ಕೆಜಿ ಬೇಕು ಸಾಧಾರಣ, ಒಂದು 4 ಕ್ವಿಂಟಲ್ ಬೇಕು. 4 ಕ್ವಿಂಟಲ್ 4 ಕ್ವಿಂಟಲ್ ಸುಣ್ಣ ಬೇಕು ಅಂದ್ರೆ 50 ಕೆಜಿ ಬ್ಯಾಗ್ ಆದ್ರೆ 8 ಬ್ಯಾಗ್ ಸಾಧಾರಣ ಒಂದು ಎಕರೆಗೂ ಬೇಕು. ಆ ರೀತಿಯಲ್ಲಿ ಅದು ಬೇರುಳ ಅಲ್ಲ, ಎಲ್ಲ ಯಾವುದೇ ಕೀಟನ ಇದು ಬರೋದಿಲ್ಲ. ಕೊಳೆ ರೋಗದ ನಿರ್ವಹಣೆ ಬಗ್ಗೆ, ಕೊಳೆ ನಿರ್ವಹಣೆ ಅಂದ್ರೆ ಬಹಳ ಈಗೆಲ್ಲ ಏನು ಕೇಳಿದ್ರೆ ಈಗ ಏನು ಹೌದು ಫಂಗಸ್ ಇದು ಇದ್ ಮಾಡ್ಲಿಕ್ಕೆ ಅಂತೇನೆಲ್ಲ ಎಲ್ಲ ಈಗ ಮಾರ್ಕೆಟ್ ಅಲ್ಲಿ ಬಂದಿದೆ. ಅದರಿಂದಕ್ಕಿಂತ ನಾವು ಮೊದಲು ತುತ್ತ ಸುಣ್ಣನೇ, ಅನಾದಿ ಕಾಲದಿಂದ ತುತ್ತ ಸುಣ್ಣನೇ ನಾವು ಹೊಡಿತಾ ಇರೋದು. ನಾವು ಬೇಸಿಗೆಯಲ್ಲೇ ಒಂದ್ಸಲ ತುತ್ತ ಸುಣ್ಣ ಹೊಡೆದು ಬಿಡ್ತೇವೆ, ಮೇದಲ್ಲೇ ತುತ್ತ ಸುಣ್ಣ ಹೊಡೆದು ಬಿಡೋದು ಮಳೆಗಾಲಕ್ಕೆ ಮೊದಲು. ಮಳೆಗಾಲಕ್ಕೂ ಸೇಮ್ ಅದೇ ಕ್ವಾಲಿಟಿ ಅದೇ, ಮಳೆಗಾಲಕ್ಕೆ ಮೊದಲೇ ಸ್ಪ್ರೇ, ಮೊದಲೇ ಸ್ಪ್ರೇ ಮಾಡೋದು. ಆಮೇಲೂ ಅದು ತುತ್ತ ಸುಣ್ಣ ಮೊದ್ಲು ಕಂಟ್ರೋಲ್ ಮಾಡ್ಕೊಂಡ್ರೆ ಆಮೇಲೆ ಅದು ಬರೋದಿಲ್ಲ. ಆ ಟೈಮ್ ಒಂದು ತಿಂಗಳದ ಟೈಮ್, ಈಗ ನಾವು ಮೇ ಎಂಡಿಗೆ ಹೊಡಿತೇವಲ್ಲ, ಜೂನ್ ಎಂಡ್ನಲ್ಲಿ ನಾವು ಹೊಡಿಲಬೇಕು. ಸ್ವಲ್ಪ ಮೊದಲೇ ಹೊಡೆದ್ರು ಓಕೆ, ಸ್ವಲ್ಪ ಮಳೆ ಒಂದು 8 ದಿವಸ ಸ್ವಲ್ಪ ಕಡಿಮೆ ಇತ್ತಂದ್ರೆ ಅವಳು ಅದನ್ನ ಸಿಂಪಡಣೆ ಮಾಡಬೇಕು. ಕೂಲಿಯವರ ಸಮಸ್ಯೆಯಿಂದ ಕೆಲವರು ಒಂದೂವರೆ ತಿಂಗಳಾಯ್ತು ಮಾರಾಯ ಆ ಕೊಳೆ ಬಂದು ಹೋಯ್ತು ಪೂರ್ತಿ ಹೇಳ್ತಾ ಇರ್ತಾರೆ. ಆದ್ರೆ ಹಂಗಲ್ಲ, ಅದು ಒಂದು ತಿಂಗಳದ ಒಳಗೆ ಅದು 25 ದಿವಸದ ನಂತರ ಅದ್ರ ಪವರ್ ಏನು ಇರುದಿಲ್ಲ. 25 ದಿವಸ ಅಂತಾರೆ, 25 ದಿವಸ ಮಳೆ ಜಾಸ್ತಿ ಆದಂಗೆ ಅದ್ರ ಪವರ್ ಕಡಿಮೆ ಆಗ್ತಾ ಹೋಗ್ತದೆ. ಮತ್ತೆ 3 ಸಲ ಮದ್ದು ಹೊಡಿಲೇಬೇಕು, ಮಳೆಗಾಲದಲ್ಲಿ 2 ಸಲ, ಬೇಸಿಗೆಯಲ್ಲಿ 1 ಸಲ, 3 ಮದ್ದು. ಅದು ಆ ಅಡಿಕೆಯಲ್ಲಿ ಆ ಕ್ರಿಮಿ ಯಾವುದೇ ಕ್ರಿಮಿನೂ ಇರೋದಿಲ್ಲ ಅಲ್ಲಿ ಅಡಿಕೆಗೆ. ಸರಿಯಾಗಿ ಸಿಂಪಡಣೆ ಮಾಡಿದ್ರೆ ಏನು ಸಮಸ್ಯೆ ಆಗೋದಿಲ್ಲ. ಅದು ಈಗ 1% ಬೋರ್ಡ್ ದ್ರಾವಣದ ಸಿಂಪಡಣೆಯನ್ನ ಮಾಡಬೇಕು ಅಂತ ಹೇಳ್ತೀವಿ. ಈ 1% ಅಂತ ಖಾತ್ರಿಪಡಿಸುವುದು ಹೇಗೆ? ಈಗ 2 ಕಿಲೋ ಮೈಲ್ ತೂತ, 2 ಕಿಲೋ ಸುಣ್ಣ ಹಾಕಿದ್ರೆ 1% ಆಗ್ತದೋ ಅಥವಾ ಏನಾದ್ರು ವ್ಯತ್ಯಾಸ ಮಾಡಬೇಕಾಗ್ತದ? ಇಲ್ಲ, 1 ಕಿಲೋಗೆ ಈಗ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಅವರು ಕಳೆದ ವರ್ಷ ಎಲ್ಲ ಪ್ರಯೋಗ ಮಾಡಿ 1 ಕಿಲೋ ತುತ್ತಕ್ಕೆ ಸಾಧಾರಣ 600-650 ಸುಣ್ಣ ಹಾಕಿದ್ರು ಸಾಕಾಗ್ತದೆ ಅಂತಾರೆ ಅವರು. ಅಷ್ಟು ಪವರ್ ಪರೀಕ್ಷೆ ಮಾಡಿದಾರೆ ಅವರು. ಪೌಡರ್ ಪ್ಯಾಕೆಟ್, ಈಗೆಲ್ಲ ಪೌಡರ್ ಪ್ಯಾಕೆಟ್ ಬರ್ತಾ ಇದೆ, ಪೌಡರ್ ಪ್ಯಾಕೆಟ್ ಅನ್ನೇ ಅವರು ಪ್ರಯೋಗ ನೋಡಿ ನೋಡ್ರಿ ಇಷ್ಟು ಕಡಿಮೆ ಸಾಕು ಅಂತ ಹೇಳ್ತಾ ಇದಾರೆ ಅವರು. ನೀವು ಮಾಡಿದ್ರ? ನಾವು 1 ಕೆಜಿನೇ ಹಾಕ್ತಾ ಇದ್ದೇವೆ. ಏನು ನಿಮ್ಗೆ ಏನ್ ತೊಂದರೆ ಆಗ್ಲಿಲ್ಲ ಅಂತ ಸಮಸ್ಯೆ ಏನ್ ಆಗ್ಲಿಲ್ಲ. ಹಾಗೆ ಸ್ವಲ್ಪ ಸ್ಟ್ರಾಂಗ್ ಆಗ್ತದೆ ಅವ್ರು ಹೇಳಿದಾಗ, ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ ಆಗ್ತದೆ, ತುತ್ತದ ಪವರ್ ಕಡಿಮೆ ಆಗ್ತದೆ ಹೇಳ್ತಾರ ಅವರು. ಸುಣ್ಣ ಜಾಸ್ತಿ ಹಾಕಿದ ಕೂಡಲೇ ತುತ್ತದ ಪವರ್ ಕಡಿಮೆ ಆಗಿ ಕೊಳೆ ಬರ್ಲಿಕ್ಕೆ ಬಂದ್ರೆ ಆದ್ರೆ ಬೇಗ ಬೇಗ ಬಂದ್ಬಿಡ್ತದೆ. ನಾವು 1 ತಿಂಗಳ ಬಿಟ್ಟು ಹೊಡಿತಾನೆ ಮರ, ಇಂಥ ತಿಂಗಳ ಈಗ ಮದ್ದು ಹೊಡಿಬೇಕಾದ್ರೆ ನೀನು ಇಂಥ ಡೇಟಿಗೆ ಬಾರಪ್ಪ ಅಂತ ಹೇಳಿ ನಾವು ಹೇಳ್ತೇವೆ. ಇವತ್ತಿಗೆ ಹೊಡೆದ್ ನಿಮ್ಮ ತಿಂಗಳ ಇಷ್ಟೇ ತಾರೀಕಿಗೆ ಬಾ ನೀನು ಮದ್ದು ಹೊಡಲಿಕ್ಕೆ ಅಂತ ಹೇಳಿ. ಅವರು ಅದಕ್ಕೆ ಎಲ್ಲ ಸಣ್ಣ ದೋಟಿಯಲ್ಲಿ ಇದಾರೆ. ದೋಟಿಯವರು ಕೂಡ ಎಲ್ಲ ಆ ಟೈಮಿಗೆ ಅವರು 1-8 ಮನೆ ಅಷ್ಟೇ ಅವ್ರು ಹೊಡೆಯೋದು, ಅಷ್ಟನ್ನೇ ಹಿಡ್ಕೊಂಡಿರ್ತಾರೆ. ಅಷ್ಟು ಮನೆ ಆದ್ಕೊಳ್ಳೇ ಮತ್ತೆ ಬಂದಿರ್ತಾರ ಅವರು. ಈ ಫೈಬರ್ ದೋಟಿಯ ಉಪಯೋಗದ ಬಗ್ಗೆ ಹೇಳಿ, ಏನೇನ್ ಅನುಕೂಲತೆ ಆಯ್ತು ನಿಮಗೆ? ಫೈಬರ್ ದೊಟ್ಟಿಯಿಂದ ಬಹಳಷ್ಟು ಅನುಕೂಲ. ಈಗ ಮೇಲಿಂದ ಕೆಲವು ಜನರದ್ದು ಮರ ಹತ್ತಿ ಶ್ರಮ ಅದರಿಂದ ಮೇಲ್ ಹತ್ತಾರೆ, ಒಂದು ಅಪಾಯ ಉಂಟು ಅವರು. ಆದ್ರೆ ಏನಾಗ್ತದೆ, ಕೆಲಸ ಸ್ಲೋ ಆಗ್ತದೆ, ಅವನಿಗೆ ಸುಸ್ತಾಗ್ಬಿಡ್ತದೆ. ಒಂದು ಇದು ಹತ್ತದ ಕೂಡಲೇ ಸುಸ್ತಾಗ್ತದೆ, ಅವ್ನು ಸ್ವಲ್ಪ ನೀರ್ ಕುಡಿತಾನೆ, ಮತ್ತೊಂದು ಈಗ ಪಾನ್ ಹಾಕ್ತಾನೆ, ಒಂದು 10 ನಿಮಿಷ ನೋಡಿ ಮೇಲ್ ನೋಡ್ತಾನೆ, ಕೆಳಗ್ ನೋಡ್ತಾನೆ, ಎಲ್ಲ ಆ ಕಡೆ ಈ ಕಡೆ ನೋಡ್ತಾನೆ. ಸಮಯ ಇದಾಗ್ತದೆ. ಒಂದು 4 ಮರ, ಒಂದು ಈಗ ಮಧ್ಯಾಹ್ನ ಅಂದ್ರೆ ಒಂದು 4 ಮರ ಹತ್ತಬಹುದು. 4 ಮರ ಹತ್ತಿ 4-5 ಕಡೆ ಕೊಯ್ದವರಿಗೆ ಅವ್ನಿಗೆ ಸುಸ್ತಾಗಿರ್ತದೆ, ಊಟಕ್ಕೆ ಹೋಗ್ತಾನೆ. ಊಟಕ್ಕೆ ಹೋದ ನಂತರನು ಬಂದು ಕೊಯ್ಯೋದು ಅಷ್ಟೇ, ಒಂದು ಮತ್ತೆ 4 ಮರ ಹತ್ತಾನೆ ಸುಸ್ತಾಗ್ಬಿಡ್ತದೆ, ಕೆಲಸ ಹೋಗುದಿಲ್ಲ. ದೋಟಿಯವ್ರದ್ದು ಹಾಗೆ ಆಗೋದಿಲ್ಲ, ಮೇಲೆ ನೋಡಿದ್ಮೇಲೆ ಅದನ್ನ ನೋಡಿದ್ಮೇಲೆ ಕೊಯ್ದೇ ಬಿಡ್ತಾನವ. ಹೀಗೆ ನೋಡೋದು ಮಾಡೋದು ಏನಿಲ್ಲ ಅಲ್ಲಿ, ನೋಡಿದ್ಮೇಲೆ ಅದು ಕೊಯ್ಯೋದೇ ಬಿಡೋದು, ಮುಗಿತದ. ಮತ್ತೆ ಅಲ್ಲಿ ಸುಲಭವಾಗಿದೆ ಕೆಲಸ. ಮತ್ತೆ ಏನಾಗ್ತದೆ, ನಾನು ತೆಂಗಿನ ಗಿಡನು 100 ತೆಂಗಿನ ಗಿಡ ಇದೆ ಆ ದೂಟಿಯಲ್ಲಿ. ಅವನು ತೆಂಗಿನ ಅಡಿಕೆ ಸಿಂಪಡಣೆ ಮಾಡ್ಬೇಕಾದ್ರೂ ಕೂಡ ಬಂತು ಅವನು, ಒಂದ್ ನಾಳೆ ಬಾ ಅದಿಷ್ಟು ಕೊಯ್ದು ಹೋಗ್ಬಿಡ ಅಂದ್ರೆ ಅವ್ನ ಅದಿಷ್ಟು ಕೊಯ್ದು ಆಡಿ ತೆಂಗಿನಕಾಯಿನು ಕೊಯ್ದು ಹೋಗ್ಬಿಡ್ತಾನೆ. ಅದ್ರಲ್ಲಿ 2 ಕೆಲಸ? ಎರಡು ಕೆಲಸ ಆಗ್ತದೆ. ಎರಡು ಕೆಲಸ ಅಂದ್ರೆ ಅವನು 2 ದೂಟಿನೇ ಮಾಡಿದಾನೆ. ತೆಂಗಿನಕಾಯಿ ಕೊಯ್ಲಿಕ್ಕೆ ಅಂತಾನೆ ಸ್ವಲ್ಪ ಗ್ರಿಪ್ ಇರ್ಬೇಕು, ಸ್ಟ್ರಾಂಗ್ ಇರ್ಬೇಕು. ಇದ್ರೆ ಲಾಕ್ ಜಾರ್ ಹೋಗ್ಬಿಡ್ತದೆ ಸ್ವಲ್ಪ. ಇದ್ರ ದೋಟಿ ಆದ್ರೆ ಮದ್ದು ಹೊಡಿಲಿಕ್ಕೆ ಮಾಡ್ಲಿಕ್ಕೆ ಸ್ವಲ್ಪ ಕಡಿಮೆ ಇದ್ರದ ಸಾಕಾಗ್ತದೆ. ಆಮೇಲೆ ಈಗ ಮಿಶ್ರ ಬೆಳೆಯಾಗಿ ಕಾಳು ಮೆಣಸನ್ನು ಕೂಡ ಅಡಿಕೆಯಲ್ಲಿ ನೀವು ಹಾಕೊಂಡಿದ್ರಿ, ಇದರ ಅನುಭವದ ಬಗ್ಗೆ ಹೇಳಿ. ಕಾಳು ಮೆಣಸಿಗೆ ಏನು ಕೇಳಿದ್ರೆ, ಈಗ ಸ್ವಲ್ಪ ಈ ಹಿಪ್ಪಲಿ ಗಿಡನು ಸ್ವಲ್ಪ ನಾವು ಮಾಡಿದ್ರೆ, ಹೌದು ಕಸಿ ಗಿಡ, ಅದಕ್ಕೂ ಎಲ್ಲ ಈ ಬೂಸ್ಟ್ ತರ ಬಂದು ಅದು ಸತ್ತೋಗ್ಬಿಡ್ತದೆ. ಆ ಹಿಪ್ಪಲಿ ಗಿಡನ ಸತ್ತೋಗ್ಬಿಡ್ತದೆ ಮೊದಲು. ಈಗ ಅದು ಸಮಸ್ಯೆ ಆಗ್ತಾ ಉಂಟು ಈಗ. ಈಗ ಹಾಗಾಗಿ ಎಲ್ಲ ಹೇಗ್ ಬರ್ತದೆ ಅದು, ಯಾವ ಲೆಕ್ಕದಲ್ಲಿ ಶಿಲೀಂಧ್ರ ಅದ್ ಹೆಂಗ್ ಬಂತು ಅಂದ್ರೆ, ಈಗ ಬಿಳಿ ಹಿಟ್ಟು ತರ ಅದು ಬಂದು ಆಟೋಮೆಟಿಕ್, ಕೆಲವು ಅಷ್ಟು ಬರೋದಿಲ್ಲ, ಬಹಳ ಬರೋದಿಲ್ಲ, ಅದು ಸ್ವಲ್ಪ ಮಟ್ಟಿಗೆ ಬಂದಿರ್ತದೆ, ನಮ್ಗೆ ಕಣ್ಣಿಗೆ ಕಾಣೋದಿಲ್ಲ. ಆ ತರದಲ್ಲಿ ಸ್ವಲ್ಪ ಬಂದು ಸತ್ತೋಗ್ಬಿಡ್ತದೆ, ಒಣಗೋಗ್ಬಿಡ್ತದೆ. ಬಳ್ಳಿ ಯಾಕೆ ರೋಗದಲ್ಲಿ ಒಣಗುತ್ತೆ ಅಂತ ನೋಡಿದ್ರೆ ಅಲ್ಲಿ ಬುಡದಲ್ಲಿ ಅದಿಷ್ಟು ಸತ್ತಿರ್ತದೆ, ಹಿಪ್ಪಲಿ ಗಿಡನೇ ಸತ್ತಿರ್ತದೆ. ಇಲಾಖೆಯನ್ನು ಸಂಪರ್ಕ ಮಾಡಿದ್ರೆ ಈಗ ಎಲ್ಲ ಇಲ್ಲ, ಅದು ಮಾಡಿದ್ರು ಇಲ್ಲ, ಅದೇ ಇದೇ ಬೋರ್ಡ್ ಮಿಶ್ರಣನೇ ಹೊಡಿಬೇಕು ಅಂತಾರ ಅವ್ರು, ಮತ್ತೇನಿಲ್ಲ ಅದಕ್ಕೆ ಅಂತ ಹೇಳಿ. ಭೂಮಿಯ ಒಳಗಿನ ಒಂದು ಇದು, ಅದು ಒಳಗೆ ಮಣ್ಣಿನ ಇದ್ರೊಳಗೆ ಕೆಲವರು ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಆ ರೋಗ ಎಲ್ಲ ಮತ್ತೆ ಇದಕ್ಕೆ ಹರಡ್ತದೆ ಜಾಸ್ತಿ. ಅಕ್ಕಪಕ್ಕದವರು ರಾಸಾಯನಿಕ ಹಾಕಿದ ಕೂಡಲೇ ನಮ್ಮ ತೋಟಕ್ಕೂ ಅದ ರೋಗ ಬಂದ್ಬಿಡ್ತದೆ. ಅದು ನಮ್ಮಲ್ಲಿ ಕೆಲವು ಜನರಿಗೆ ಏನಕ್ಕಾದ್ರೆ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಒಳ್ಳೆ ಕೊನೆ ಬರ್ತದೆ, ತುಂಬಾ ಇಂತಿಂತ ಕೊನೆ ಬರ್ತದೆ, ಯಾ 2 ಕೆಜಿ ಗೊಬ್ಬರ ಹಾಕಬೇಕು ಅಂತ ಬಹಳ ಜನ ಹೇಳ್ತಾರೆ. ಆದ್ರೆ ಅದು ಎಷ್ಟು ವರ್ಷ? ತಾತ್ಕಾಲಿಕ ಒಂದು 5-6 ವರ್ಷ. ನಾವು ಅದನ್ನು ಮೊದಲು ನಮ್ಮ ಅಣ್ಣವರು ಕೃಷಿ ಮಾಡಬೇಕಾದ್ರೆ ಅವರು ಅದೇ ತರನೇ ಮಾಡಿ 1 ಎಕರೆ ತೋಟದಲ್ಲಿ 7-8 ವರ್ಷ ಹಾಕಿದ್ರು ಅವರು. ಆ ನಂತರ ಸಾಧಾರಣ 18-20 ವರ್ಷ ಆದ್ರೂ ಅದ್ರ ರಾಸಾಯನಿಕ ಬಿಟ್ಟು ಆದ್ರೂ ಆ ಮಣ್ಣನ್ನು ಇನ್ನು ಸರಿಯಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಅಷ್ಟು ನಿರಂತರವಾಗಿ ರಾಸಾಯನಿಕ ಗೊಬ್ಬರವನ್ನು ಹಾಕ್ತಾ ಹೋದ್ರೆ ಮಣ್ಣಿನ ಫಲವತ್ತತೆ ಗುಣಮಟ್ಟ ಎಲ್ಲವೂ ಕೂಡ ಹಾಳಾಗ್ತದೆ. ಮತ್ ಈಗ ಅಡಿಕೆ ಎಷ್ಟು ತಗೊಂಡಿದ್ರಿ ಅಷ್ಟು ಗೊಬ್ಬರ ಹಾಕಬೇಕಾಗ್ತದೆ. ಕ್ವಿಂಟಲ್ ಅಲ್ಲಿ ಹೇಳಿದಾಗ ಇದನ್ನು ಕ್ವಿಂಟಲ್ ಇದು ಕ್ವಿಂಟಲ್ ಲೆಕ್ಕ ಜಾಸ್ತಿ ಹಾಕಿ ಮತ್ ಯಾವ್ದು ಹೀಗೆ ಆ ತರದಕ್ಕೆ ಬಂದ್ಬಿಡ್ತದೆ. ಮೊದಲು 2 ಕ್ವಿಂಟಲ್ ಗೊಬ್ಬರ ಹಾಕಿದ್ದು ಆ 15 ಕ್ವಿಂಟಲ್ ತಗೊಳ್ಬಹುದು, ಆಮೇಲೆ 15 ಕ್ವಿಂಟಲ್ ಗೊಬ್ಬರ ಹಾಕಿ 2 ಕ್ವಿಂಟಲ್ ತಗೊಳ್ಬೇಕ ಪರಿಸ್ಥಿತಿ ಬರ್ತದೆ. ಆಮೇಲೆ ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಈಗ ಏಲಕ್ಕಿಯೋ ಕಾಫಿಯೋ ಅಥವಾ ಬಾಳೆ ಗಿಡವನ್ನು ಹಾಕೋದಿದ್ರೆ ಎಷ್ಟು ಅಂತರವನ್ನ ಪಾಲಿಸಬೇಕು? 1 ಎಕರೆಗೆ ಹಾಕೋದಿದ್ರೆ ಎಷ್ಟು ಗಿಡವನ್ನು ಹಾಕಬಹುದು ಅಂತ? ಈಗ ಬಾಳೆ ಗಿಡ ಹಾಕ್ಬೇಕಂದ್ರೆ ಬಹಳ ಒತ್ತಗೆ ಹಾಕಬಾರದು. ಈಗ ನಮ್ಗೆ ಏನ್ ಕೇಳಿದ್ರೆ ದೋಟಿಯಲ್ಲಿ ಕೊಯ್ಯೋದಕ್ಕೆ ಮಧ್ಯ ಈ ಪಾಟ್ ಹಿಡಿಬೇಕು, ಪಾಟ್ ಹೊಡಿಬೇಕು, ಮಾಡ್ಬೇಕಂದ್ರೆ ಕೆಲಸ ಅವನಿಗೆ ದೋಟಿ ಅವನಿಗೆ ಮೇಲೆ ಕಾಣಬೇಕು. ಬಾಳೆ ಹೆಡ ಕಾಣ್ತು ಅಂದ್ರೆ ಅವನಿಗೆ ಸರಿಯಾಗಿ ಕೊಯ್ಲಿಕ್ಕೆ ಆಗುದಿಲ್ಲ, ಮೆಣಸಿನ ಬಳ್ಳಿ ಮೇಲೆ ಬಿಟ್ಟು ಬಿಡ್ತಾನೆ. ಆ ಮೆಣಸು ಅದು ಸ್ವಲ್ಪ ಎಕ್ಸ್ಪರ್ಟ್ ಇರಬೇಕು ಕೊನೆ ದೋಟಿಯಲ್ಲಿ ಕೊಯ್ಬೇಕಾದ್ರೆ. ತಪ್ಪಿಸಿ ಕೆಡುವರೆ ಬಹಳ ಜನ ಇದ್ದಾರೆ. ಅದ ಬಾಳೆ ಗಿಡ ಬಹಳಷ್ಟು ಹಾಕೊಂಡ್ರೆ ಸಮಸ್ಯೆ ಆಗ್ತದೆ. 20 ಫುಟ್ ದೋಟಿ ಸಾಗಿಸ್ಲಿಕ್ಕೆ 20 ಫುಟ್ ಅಂತರ, 25 ಫುಟ್ ಅಂತರದಲ್ಲಿ ಒಂದೊಂದು ಗಿಡ ಇಟ್ಕೊಂಡು ಹೋಗ್ಬೇಕು. ಮಧ್ಯ ಸ್ವಲ್ಪ ಗ್ಯಾಪ್ ಇರಬೇಕು, ಅಲ್ಲಿ ಗ್ಯಾಪ್ ಇದ್ರನ್ನ ಮಾಡ್ಕೊಂಡು ಹೋಗ್ಬಹುದು. ಈಗ ಏಲಕ್ಕಿ ಆಗ್ಬಹುದು, ಕಾಫಿ ಆಗ್ಬಹುದು. ಹೌದು, ಬಹಳ ಈ ಮಂದಿಗೆಲ್ಲ 10-12 ಫೂಟಿಗೆಲ್ಲ ಹಚ್ತಾ ಇದಾರೆ. ಅದ್ ನಿಜವಾಗ ಬಹಳ ಸಮಸ್ಯೆ ಕೊಡ್ತದೆ. ಅಡಿಕೆ ತೋಟದಲ್ಲಿ 10-12 ಫೂಟಿಗೆ ಹಾಕಿದ್ರೆ ಕಾಫಿ ಬಹಳ ಮಂದಿ ಹಾಕ್ತಾನೆ ಇದಾರೆ ಇನ್ನು, ಆದ್ರೆ ಅದು ಸಮಸ್ಯೆ ಬಹಳ. ಎಲ್ಲ ಅಡಿಕೆಗೆ ಅಂದ್ರೆ ಅಡಿಕೆ ಮೆಣಸನ್ನು ಮೆಣಸು ಕೊಯ್ಲಿಕ್ಕೂ ಇದು ಕಾಣೋದಿಲ್ಲ, ಹಣ್ಣಾಗಿದ್ ಯಾವ್ದು ಇದು ಯಾವ್ದು ಗೊತ್ತಾಗೋದಿಲ್ಲ. ಆ ತರದ ಪರಿಸ್ಥಿತಿ. ಕೆಲವರು ಬಿಟ್ಟೆ ಬರ್ತಾರೆ, ಹಾಗೆ ಕಣ್ಣಿ ಕಂಡಷ್ಟು ಮೆಣಸಿನ ಹಣ್ಣು ಮೆಣಸನ್ನು ಕೊಯ್ತಾರೆ. ಅದೊಂದು ಒಂದೇ ಸಲ ಕೊಯ್ಲಿಕ್ಕೆ ಬರೋದಿಲ್ಲ, ಅದು ಅಷ್ಟೇ ಹಣ್ಣಾಗಿರೋದನ್ನು ಕೊಯ್ಬೇಕು. ಈ ಕೂಲಿಯವರು ಏನ್ ಮಾಡ್ತಾರೆ, ಅಲ್ಲೊಂದು ಇಲ್ಲೊಂದು, ಆಮೇಲೆ ಬಳ್ಳಿ ಹಂಗೆ ಇದ್ದು ಅಲ್ಲಿ ಉದ್ರ ಕೆಳ ಕಾಳು ಬಿದ್ದು ಬಿಡ್ತದೆ, ಅದು ಆರ್ಸ್ಲಿಕ್ಕೆ ಬರೋದಿಲ್ಲ. ಆರ್ಸಿಕ್ಕಿ ನಾವು ಮನೆ ಹೋಗ್ಲಿಕ್ಕೆ ಬರೋದಿಲ್ಲ. ಮೆಣಸಿನ ಗೊಂಚಲು ಗೊಂಚಲು ಅಷ್ಟನ್ನೇ ಕೊಯ್ದು ತೆಗೆದು ಚೀಲ ತುಂಬಿಕೊಂಡು ಬರಬಹುದು. ಅದು ಈಗ ಒಳ್ಳೆ ಮೆಣಸನ್ನು ನೀವು ನೇರವಾಗಿ ಒಣಗಿಸಿ ಮಾರಾಟ ಮಾಡುವಂತಹದ್ದು ಅಥವಾ ಅದರಲ್ಲಿ ಏನಾದ್ರು ಸಂಸ್ಕರಣೆ ಅಂತ ಬೇರೆ ಏನಾದ್ರು ಮಾಡ್ಲಿಕ್ಕುಂಟ? ಸಂಸ್ಕರಣೆ ಅಂದ್ರೆ ನಾವು ಸೀದಾ ಎಲ್ಲ ಕರಿಬೇಕು, ಕಾಳು ಮೆಣಸು ಕಪ್ಪು ಕಾಳು ಮೆಣಸು ಮಾಡೋದು ಹೆಚ್ಚು. ಈ ಗೋಳ ಕಾಳು ಹೇಳಿ ಮಾಡೋದೇ ನೋಡಿ, ಮನೆಗೆ ಒಂದು ಎಲ್ಲರಿಗೆ 1-2 ಕೆಜಿ 3 ಕೆಜಿ ಅಷ್ಟೇ ಮನೆಗೆ ಉಪಯೋಗಿಸ್ಲಿಕ್ಕೆ, ಉಳಿದಿದ್ದೆಲ್ಲ ಕಪ್ಪು ಕಾಳು. ಹಾಗೆ ಸೀದಾ ಇದ್ರ ಬೇಯಿಸಿ ಇದ್ರಲ್ಲೇ ಮಾಡೋದೆ. ಆಮೇಲೆ ಈ ಅಡಿಕೆಯನ್ನ ಸಂಗ್ರಹಿಸಿ ಇಟ್ಕೊಳ್ಳುವಂತಹದ್ದು 1 ವರ್ಷ ಕೂಡ ಹಳೆ ಅಡಿಕೆ ಅಂತ ಇಡುವಂತ ಒಂದು ಪದ್ಧತಿ ಇದೆಯೋ ಅಥವಾ ತಕ್ಷಣಕ್ಕೆ ಮಾರಾಟ ಮಾಡ್ತೀರಾ? ಹಳೆ ಅಡಿಕೆಯನ್ನ ನಾವು ಸಾಧಾರಣ ದೀಪಾವಳಿಯ ಒಳಗೆ ಅಂದ್ರೆ ಕಳೆದ ವರ್ಷದ ಅಡಿಕೆಯನ್ನ ದೀಪಾವಳಿವರೆಗೆ ನಾವು ಎಲ್ಲ ಅಡಿಕೆ ದರ ಹೇಗುಂಟು ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಅಲ್ಲಿವರೆಗೆ ನಾವು ಅಂದ್ರೆ ಅವಶ್ಯಕತೆ ಇದ್ದಷ್ಟು ಅನ್ನ ಮಧ್ಯ ಮಧ್ಯೆ ಕೊಡ್ತಾ ಕೊಡ್ತಾ ಕೊಡ್ತಾ ಬರೋದು. ರೊಕ್ಕದ ಅವಶ್ಯಕತೆ ಇರ್ತದೆ, ಕೊಡ್ತಾ ಬರೋದು. ಆ ನಂತರ ಹೌದೌದು, ಹಾಗೆ ಭತ್ತವನ್ನ ನಾನು ಸ್ಟಾಕ್ ಮಾಡಿಡ್ತೇನೆ, 1-2 ಎಕರೆ ಗದ್ದೆಯನ್ನು ಮಾಡ್ತೇನೆ. ಆ ಭತ್ತ ಯಾಕೆಂದ್ರೆ ಈಗ ನಂದು 100 ಚೀಲ ಭತ್ತ ಆಗುವಂತದ್ದು ಒಂದು ಗೋಡೌನ್ ನಾನು ಅಲ್ಲಿ ಇಲಿ ಯಾವ್ದು ಹೋಗಲಿಕ್ಕಿಲ್ಲ. ಮತ್ತೆ ಭತ್ತದ ಚೀಲ ಈ ಗೋಣಿ ಚೀಲದಲ್ಲೇ ನಾನು ತುಂಬಿಟ್ಟು ಬಿಡ್ತೇನೆ. ಆ ಟೈಮಿಗೆ ನಮ್ಗೆ ಈಗ ಕೆಲವರು ಪಣತ ಅಂತ ಹೇಳಿ ದೊಡ್ಡ ಪಣತಗಳು ಹಾಕಿರ್ತಾರೆ, ಅದ್ರ ಕಡೆಗೆ ಚೀಲ ತುಂಬಲಿಕ್ಕೆ ಮತ್ತೆ ಕೂಲಿ ಅವರ್ಬೇಕು ತೆಗಿಲಿಕ್ಕೆ ಮತ್ತೆ ಇದು ಹಾಗಿಲ್ಲ, ಅದು ಚೀಲನೇ ಹಾಕಿಡೋದು. ಚೀಲ ಹಾಗೆ ತೆಗೆದು ನಮಗ್ ಬೇಕಷ್ಟೇ ತಗೊಂಡ್ ಮಾಡ್ಕೊಂಡು ಬರೋದು, 6 ಚೀಲ 8 ಚೀಲ ಹಿಂಗೆ ಅಷ್ಟು ಮಾಡೋದು ಬೇಕಷ್ಟೇ. ಅದಕ್ಕೂ ಹೆಚ್ಚಿಗೆ ಮಾಡ್ಕೊಂಡು ಬಂದ್ರೆ ಅದು ಹುಳ ಆಗ್ತದೆ, ಹುಳ ಆಗ್ಬಿಡ್ತದೆ ಅಕ್ಕಿಯಲ್ಲಿ ಮಾಲೆ ಮಾಲೆ ಹಾಗೆ. ದೇಶಕ್ಕೆ ಒಂದು ಆಯವ್ಯಯ ಅಂತ ಇರ್ತದೆ, ಖರ್ಚು ವೆಚ್ಚವನ್ನ ಸರಿದೂಗಿಸುವಂತಹದ್ದು ಅಂತ ಹೇಳಿ. ಕೃಷಿಕರ ಕುಟುಂಬದಲ್ಲಿ ಆಯವ್ಯಯನ ಅಗತ್ಯ ಏನು ಮತ್ತೆ ಹೇಗೆ ಮಾಡುವಂತಹದ್ದು? ನಿಜವಾಗಿ ವಾರ್ಷಿಕವಾಗಿ ನಾವು ಒಂದು ಇದ್ರಲ್ಲಿ ಲೆಕ್ಕಾಚಾರ ಬೇಕು, ಲೆಕ್ಕಾಚಾರ ಬೇಕು, ಇಲ್ಲದೆ ಆಗೋದೇ ಇಲ್ಲ. ಹೌದಾ, ಪ್ರತಿ ತಿಂಗಳು ನಮ್ದು ಎಷ್ಟು, ನಾವು ಈ ತಿಂಗಳು ಎಷ್ಟು ಖರ್ಚಾಯ್ತು, ಎಷ್ಟು ನಾವು ಕೂಲಿ ಅವರಿಗೆ ಎಷ್ಟು ಕೊಟ್ಟಿದ್ವಿ, ಮತ್ತೆ ನಾವು ಎಷ್ಟು ಕೊಟ್ಟಿಗೆಗೆ ಎಷ್ಟು ನಾವು ಹಿಂಡಿ ಇದೆಲ್ಲ ತರ್ತೇವೆ, ಅದೆಲ್ಲ ಒಂದು ಲೆಕ್ಕ. ಆ ಲೆಕ್ಕದ ಮುಖಾಂತರ ವಾರ್ಷಿಕವಾಗಿ ಸಾಧಾರಣವಾಗಿ ನಮಗೆ ಎಷ್ಟು ಉತ್ಪನ್ನ ನಮಗೆ ಎಷ್ಟು ಬೇಕು ಅಷ್ಟನ್ನು ಇದು ಮಾಡಿ ಮಿಕ್ಕಿದ್ದನ್ನು ನಾವು ಖರ್ಚು ಮಾಡೋದು. ಅಂದ್ರೆ ಎಕ್ಸ್ಟ್ರಾ ನಾವು ಈಗ ತೋಟಕ್ಕೆ ಖರ್ಚು ಮಾಡಬೇಕು, ಎಕ್ಸ್ಟ್ರಾ ಯಾವ್ದೇ ಅದಕ್ಕೆ ಖರ್ಚು ಮಾಡೋದಾದ್ರೂ ಅದನ್ನ ನೋಡಿ ನಾವು ನೆಕ್ಸ್ಟ್ ಖರ್ಚು, ಅದು ಉಳಿತಾಯ ಅಂತ ಇರ್ತದೆ, ಅದಿಷ್ಟು ಉಳಿತಾಯದಲ್ಲಿ ಖರ್ಚು ಮಾಡೋದು. ಬಹಳ ಸಂತೋಷ ಪ್ರಭಾಕರ್ ಹೆಗಡೆ ಅವರೇ, ಬೇರೆ ಬೇರೆ ಕೃಷಿಯನ್ನ ಮಾಡ್ತಾ ಇದ್ರೆ ವಿಶೇಷವಾಗಿ ಅಡಿಕೆ ಕೃಷಿಯನ್ನ ಸಾವಯವ ರೀತಿಯಲ್ಲಿ ಅದರಲ್ಲೂ ಕೂಡ ನೀವು ಏನು ಬಯೋಡೈಜೆಸ್ಟರ್ ಅನ್ನ ಮಾಡಿಕೊಂಡು ಕೃಷಿಯನ್ನ ಮಾಡ್ತಾ ಇರುವಂತವರು, ಬಹಳಷ್ಟು ಅನುಕೂಲ ಇದೆ ಎನ್ನುವಂತ ಒಂದು ಮಾತನ್ನು ಕೂಡ ಅನುಭವದ ಮಾತನ್ನು ಕೂಡ ಹೇಳಿದಿರಿ. ತುಂಬಾ ಸಂತೋಷ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಾವಯವ ಕೃಷಿ ಅನುಭವಗಳ ಕುರಿತು ಸಿರ್ಸಿ ತಾಲೂಕು ಚಿಪ್ಗಿ ಸೋಮನಹಳ್ಳಿಯ ಪ್ರಭಾಕರ ಹೆಗಡೆಯವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಇದೀಗ ಕೃಷಿ ಮಾಹಿತಿ. ಈಗ ಎಲ್ಲೇ ಕೇಳಿದರೂ ಕೃತಕ ಬುದ್ಧಿಮತ್ತೆಯ ಮಾತು. ಹಾಗೆ ಕೃಷಿಯಲ್ಲಿ ಇದರ ಅಳವಡಿಕೆ ಹೇಗೆ ಸಾಧ್ಯ ಎಂದು ಆಲೋಚಿಸಿದರೆ ಕೃತಕ ಬುದ್ಧಿಮತ್ತೆಯು ಕೃಷಿಯಲ್ಲೂ ತನ್ನ ಕೈಚಳಕ ತೋರಿಸಬಲ್ಲದು. ಇಂದು ಭಾರತದ ಕೃಷಿಯ ದೃಷ್ಟಿಕೋನದಿಂದ ನೋಡಿದಾಗ ಕೃತಕ ಬುದ್ಧಿಮತ್ತೆಯು ನಿಧಾನವಾಗಿ ಕೃಷಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ. ನಿಖರ ಕೃಷಿ, ಸಂಪನ್ಮೂಲಗಳ ಮಿತವ್ಯಯ, ಬೆಳೆ ಸಂರಕ್ಷಣೆ, ನಿರ್ವಹಣೆ ಇತ್ಯಾದಿಗಳಲ್ಲಿ ತನ್ನ ಕೊಡುಗೆಯನ್ನ ನೀಡ್ತಾ ಇದೆ. ಕಾರಣ, ಕೃತಕ ಬುದ್ಧಿಮತ್ತೆಯಾಧಾರಿತ ಅನೇಕ ವ್ಯವಸ್ಥೆಗಳು ಇಂದು ಬಳಕೆಯಲ್ಲಿದೆ. ಜೊತೆಗೆ ಕೃತಕ ಬುದ್ಧಿಮತ್ತೆಯನ್ನ ಕೃಷಿಯಲ್ಲಿ ಅಳವಡಿಸಿಕೊಂಡು ಇಳುವರಿ ಮತ್ತು ಉತ್ಪಾದಕತೆಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಸರ್ಕಾರದಿಂದ ಅನೇಕ ಯೋಜನೆಗಳು ಕೂಡ ಜಾರಿಯಲ್ಲಿವೆ. ಈ ಕೃತಕ ಬುದ್ಧಿಮತ್ತೆಯು ದೂರ ಸಂವೇದಿ ಚಿತ್ರಗಳು, ಡ್ರೋಣ್ ಯಂತ್ರಗಳು ಮತ್ತು ಮಣ್ಣಿನ ಫಲವತ್ತತೆ ಮತ್ತು ತೇವಾಂಶ ಅಳೆಯುವ ಸೆನ್ಸಾರ್ ಇತ್ಯಾದಿಗಳನ್ನು ಬಳಸಿಕೊಂಡು ಮಣ್ಣಿನ ಆರೋಗ್ಯ, ತೇವಾಂಶದ ಮಟ್ಟ, ಬೆಳೆಯ ಅವಶ್ಯಕತೆಗಳನ್ನು ತಿಳಿಸಬಲ್ಲದು. ಇದರಿಂದ ಬೆಳೆಯ ಅವಶ್ಯಕತೆಗೆ ತಕ್ಕಷ್ಟು ನೀರನ್ನ ಮತ್ತು ಗೊಬ್ಬರಗಳನ್ನು ಮಾತ್ರ ಕೊಡೋದಿಕ್ಕೆ ಅನುಕೂಲವಾಗುತ್ತೆ. ಅಲ್ಲದೆ ನಿಖರವಾದ ಕೀಟ ನಿರ್ವಹಣೆಯಿಂದ ಸಂಪನ್ಮೂಲಗಳ ಮಿತವಾದ ಬಳಕೆಯಿಂದ ಹೆಚ್ಚು ಇಳುವರಿ ಪಡೆಯುವುದಕ್ಕೂ ಕೂಡ ಸಾಧ್ಯವಾಗುತ್ತೆ. ಈ ಕೃತಕ ಬುದ್ಧಿಮತ್ತೆಯ ಸಹಾಯದಿಂದ ವಿವಿಧ ಬೆಳೆಗಳಲ್ಲಿ ಕಳೆಯನ್ನ ಮುಂಚಿತವಾಗಿಯೇ ನಿರ್ಧರಿಸಬಹುದು. ಕೃತಕ ಬುದ್ಧಿಮತ್ತೆಯಾಧಾರಿತ ಗಣಕ ಯಂತ್ರವು ಕಳೆ ಮತ್ತು ಬೆಳೆಗಳ ನಡುವಿನ ವ್ಯತ್ಯಾಸವನ್ನ ಕಂಡುಹಿಡಿಯಬಲ್ಲದು. ಕಾರಣ, ಕಳೆಗಳ ನಿರ್ವಹಣೆಗಾಗಿ ಮಾತ್ರ ಔಷಧ ಸಿಂಪಡಣೆ ಮಾಡಬಹುದು. ಹಾಗೆಯೇ ಕೀಟ ಮತ್ತು ರೋಗದ ಉಲ್ಬಣತೆಯನ್ನ ಕೂಡ ಇದು ಪತ್ತೆ ಹಚ್ಚುತ್ತೆ. ಉತ್ಪನ್ನಗಳ ಸಾಗಾಣಿಕೆ ಸರಪಳಿಯಲ್ಲಿಯೂ ಕೂಡ ಸಹ ಕೃತಕ ಬುದ್ಧಿಮತ್ತೆಯಾಧಾರಿತ ವ್ಯವಸ್ಥೆಯ ಅಳವಡಿಕೆಯಿಂದ ಸಾಗಾಣಿಕೆ ಸಂಗ್ರಹಣೆಯಲ್ಲಿ ಮತ್ತು ಹೊಲದಿಂದ ಮಾರುಕಟ್ಟೆಯವರೆಗೂ ಉತ್ಪನ್ನಗಳನ್ನ ಪತ್ತೆ ಹಚ್ಚಿ ಸಾಗಾಣಿಕೆ ಮತ್ತು ಸಂಗ್ರಹಣೆಯ ಹಾನಿಯನ್ನು ತಡೆಯಬಹುದು. ಈ ಕೃತಕ ಬುದ್ಧಿಮತ್ತೆಯಾಧಾರಿತ ವ್ಯವಸ್ಥೆಯು ಉಪಗ್ರಹದಿಂದ ದತ್ತಾಂಶವನ್ನ ಬಳಸಿಕೊಂಡು ಕೀಟ ಮತ್ತು ರೋಗ ಹರಡುವಿಕೆಯ ಮುನ್ಸೂಚನೆಯನ್ನ ನೀಡುತ್ತೆ. ಇದರಿಂದ ರೈತರು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಉದಾಹರಣೆಗೆ, ಕೃತಕ ಬುದ್ಧಿಮತ್ತೆ ಆಧಾರಿತ ವ್ಯವಸ್ಥೆಯು ರೈತರ ಹೊಲದ ಚಿತ್ರಣದೊಂದಿಗೆ ಉಪಗ್ರಹ ಆಧಾರಿತ ಚಿತ್ರವನ್ನ ಹೋಲಿಸಿ ಮಣ್ಣಿನ ತೇವಾಂಶದ ಮಟ್ಟದೊಂದಿಗೆ ತಾಳೆ ಹಾಕಿದಾಗ ಬೆಳೆಯ ಆರೋಗ್ಯವನ್ನ ಕೂಡ ಇದರಲ್ಲಿ ನಿರ್ಧರಿಸಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕೃತಕ ಬುದ್ಧಿಮತ್ತೆಯಾಧಾರಿತ ಸಂವೇದಿ ಯಂತ್ರಗಳು ಬೆಳೆಗಳಿಗೆ ಬರುವ ರೋಗ ಕೀಟಗಳನ್ನ ಸೂಚಿಸುವಂತೆ ಜಾನುವಾರುಗಳ ಆರೋಗ್ಯವನ್ನು ಕೂಡ ಸೂಚಿಸಬಲ್ಲವು. ಹವಾಮಾನದ ದತ್ತಾಂಶವನ್ನ ಬಳಸಿಕೊಂಡು ತೇವಾಂಶ ಮಟ್ಟ ಮತ್ತು ಬೆಳೆಯ ನೀರಿನ ಅವಶ್ಯಕತೆಗಳನ್ನ ಲೆಕ್ಕ ಹಾಕಿ ನೀರುಣಿಸುವ ವೇಳಾಪಟ್ಟಿಯನ್ನ ಸಿದ್ಧಪಡಿಸಲು ಈ ಕೃತಕ ಬುದ್ಧಿಮತ್ತೆ ಸಹಾಯ ಮಾಡುತ್ತೆ. ಈ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆಯನ್ನ ಪ್ರೋತ್ಸಾಹಿಸೋದಿಕ್ಕೆ ನಮ್ಮ ಸರ್ಕಾರಗಳು ಅನೇಕ ಯೋಜನೆಗಳನ್ನ ಹಮ್ಮಿಕೊಂಡು ಕೃತಕ ಬುದ್ಧಿಮತ್ತೆಯನ್ನು ಭಾರತದಲ್ಲಿಯೇ ಅಭಿವೃದ್ಧಿಪಡಿಸಿ ಭಾರತಕ್ಕಾಗಿಯೇ ಬಳಸಿ ಎಂಬ ದಿಶೆಯಲ್ಲಿ ಕಾರ್ಯೋನ್ಮುಖವಾಗಿದೆ. ಕಿಸಾನ್ ಇ ಮಿತ್ರ ಎಂಬ ಕೃತಕ ಬುದ್ಧಿಮತ್ತೆಯಾಧಾರಿತ ಚಾಟ್ಬಾಟ್ ಅನ್ನು ರೈತರಿಗಾಗಿಯೇ ಮೀಸಲಿಟ್ಟು ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದೆ. ಅಲ್ಲದೆ ರಾಷ್ಟ್ರೀಯ ಪೀಡೆ ಸರ್ವೇಕ್ಷಣಾ ವ್ಯವಸ್ಥೆಯು ಕೃತಕ ಬುದ್ಧಿಮತ್ತೆಯನ್ನ ಉಪಯೋಗಿಸಿಕೊಂಡು ನಿಖರ ಮಾಹಿತಿಯನ್ನ ನೀಡ್ತಾ ಇದೆ. ಕೃಷಿ ಮಾಹಿತಿ ಕೇಳಿದಿರಿ ರೈತ ಬಾಂಧವರೇ. ನಾಳಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸಂಜೆ 6:50 ವೃದ್ಧಾಪ್ಯದ ಆರೋಗ್ಯದ ಸಮಸ್ಯೆಗಳು ಮತ್ತು ಆಯುರ್ವೇದದ ಪರಿಹಾರ ಕುರಿತು ಡಾಕ್ಟರ್ ಬಿ ಸತ್ಯನಾರಾಯಣ ಇವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಅಭಿಮಾನ್ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಮುಂಡಗೋಡ ತಾಲೂಕು ಹುನಗುಂದದ ಶ್ರೀಮತಿ ಗೋಜವ್ವ ಶಂಕರಪ್ಪ ಲಮಾಣಿ ಹಾಗೂ ಬಳಗದವರಿಂದ ಲಂಬಾಣಿ ಸಮುದಾಯದ ಹಾಡುಗಳು. ಮೊದಲಿಗೆ ದೇವರ ಸ್ತುತಿ. ಪೆಗೆ ಪೀಜೇಗೂಗೇಲಾ ಮರ್ಯಾಡಿರಿಯೇ ಪೆಗೆ ಪೀಜೇ ನೆಗೂ ಸನ್ ಕಿ ಮಾತಾರೇ ಪಿಂಜೇ ಗುಂಗೇರಾ ಸನ್ ಕಿ ಮಾತಾರೇ ಪಿಂಜೇ ಗುಂಗೇರಾ. ಕೇಳಿ ಈಗ ಹುಟ್ಟಿದ ಮಗುವಿಗೆ ಜಳಕ ಮಾಡಿಸುವಾಗ ಹಾಡುವ ಗೋಸಾವಿ ಹಾಡು. ನಾರಿ ಗೋಸಾಯಿ ರೋಲೆ ಸಾಯೆ ಗೋಸಾಯಿ ರೋದಾಯೋ ದಾಳೆ ದಿಯೋ ಸಾಯಿ ರೋದಾಯೋ ದಾಳೆ ದಿ ಈಗ ಮಗುವಿಗೆ ತೊಟ್ಟಿಲಲ್ಲಿ ಮಲಗಿಸುವಾಗ ಹಾಡುವ ಹಾಡು. ಹೇಳಬೇಡ ನನ್ನ ಕಂದ ಬೆಣ್ಣಿ ಮಾರಕ ಹೋಗೇನಿ, ಹೇಳಬೇಡ ನನ್ನ ಕಂದ ಬೆಣ್ಣಿ ಮಾರಕ ಹೋಗೇನಿ, ಬೆಣ್ಣಿ ಮಾರಕ ಹೋಗೇನಿ ಹಾಲ ಕಡಗ ತರತೇನಿ, ಬೆಣ್ಣಿ ಮಾರಕ ಹೋಗೇನಿ ಹಾಲ ಕಡಗ ತರತೇನಿ. ಬೇಡ ನನ್ನ ಕಂದ ಮಾರಕ ಹೋಗೇನಿ, ಹೋಗೇನಿ ಮಸರ ಮಾಡಿ ಅಂಗಿ ಕೂಲ ತಂದೇನಿ ಅಳಗಾಡ ನನಕಂದ ಮಸರಿ ಮಾಡಿ ಬರದೇನಿ. ಮುಂದೆ ಕೇಳಿ ಮಗುವಿಗೆ ತೊಟ್ಟಿಲಲ್ಲಿ ಮಲಗಿಸಿ ತೊಟ್ಟಿಲನ್ನು ತೂಗುವಾಗ ಹಾಡುವ ಹಾಡು. ಸೋದು ಬಾಳ ಸೋದು ಸೇವಾ ಸೋದು ತರು ನಾಮ ಪಾಡಿ ರೇ ಶ್ರೀ ಸೇವಾ ತರು ನಾಮ ಪಾಡಿ ರೇ ಶ್ರೀ ಮಾತಾದರ ಮಾಡಿರೋ ತುತು ಪೀಲ ಸೋದು ಸೋದು ರೇ ಸೇವಾಲ ಮಾತಾದರ ಮಾಡಿರೋ ತುತು ಪೀಲ ತರಿಯಲ್ಲಿ ಗತಿ ಸರೆ ರಾತ್ರಿ ಕಾಲೆ ಮಾತರಿಯಡಿ ಬೇಟಿ ಸರೆ ರಾತ್ರಿ ಪಾಲೆ ಮಾ ಸೋದು ಸೋದು ಮಾತಾ ಕರ ಮಾಡಿರೋ ತುತು ಪೀಲ ಸೋದು ಸೋದು ಮಾತಾದರ ಮಾಡಿರೋ ತುತು ಪೀಲ ತಾರು ಮಾಪದೆ ತೋರೆ ಗೋರ ತಪೇನ ಸೋದು ಸೋದು ಮಾತಾದರ ಮಾಡಿರೋ ತುತು ಪೀಲ ಸೋದು ಸೋದು ಮಾತಾದರ ಮಾಡಿರೋ ತುತು ಪೀಲ ಹಲೋ ಬಾಳಾಲೋ ಸೋದು ಲಾಲ ಸೋದು ಈಗ ಕೊನೆಯಲ್ಲಿ 5 ವರ್ಷದ ಮಗುವಿಗೆ ಜವಳ ಅಂದರೆ ತಲೆಗೂದಲು ತೆಗೆಯುವಾಗ ಹಾಡುವ ಹಾಡು. ಲೇ ತೋಳೆ ತೋಳೆ ಕೆ ಮೇರಿಯ ಮಾ